ಭಕ್ತಾಪಾಯ ಭುಜಂಗದಾರುಡಮಣಿಗೆ ತ್ರೈಲೋಕ್ಯ ರಕ್ಷಾಮಣಿಗೆ ಭಕ್ತಾಪಾಯ ಭುಜಂಗದಾರುಡಮಣಿಗೆ ತ್ರೈಲೋಕ್ಯ ರಕ್ಷಾಮಣಿಗೆ ಭಕ್ತಾಪಾಯ ಭುಜಂಗದಾರುಡಮಣಿಗೆ ಗಾರುಡಮಣಿಗೆ ಭುಜಂಗದಾರುಡಮಣಿಗೆ ಅಪಾಯ ಭುಜಂಗದಾರುಡಮಣಿಗೆ ಭಕ್ತಾಪಾಯ ಭುಜಂಗದಾರುಡಮಣಿಗೆ ತ್ರೈಲೋಕ್ಯರಕ್ಷಾಮಣಿ ಭಕ್ತಾಪಾಯ ಭುಜಂಗ ಗಾರುಡಮಣಿಗೆ ಭುಜಂಗ ಗಾರುಡಮಣಿಗೆ ತ್ರೈಲೋಕ್ಯ ರಕ್ಷಾಮಣಿಗೆ ಗೋಪೀಲೋಚನ ಜಾತಕಾಂಬುದಮಣಿಗೆ ಗೋಪೀಲೋಚನ ಜಾತಕಾಂಬುದಮಣಿಗೆ ಗೋಪೀಲೋಚನ ಸೌಂದರ್ಯ ಮುದ್ರಾಮಣಿಗೆ ಸೌಂದರ್ಯ ಮುದ್ರಾಮಣಿಗೆ ಸೌಂದರ್ಯ ಮುದ್ರಾಮಣಿಗೆ ಯಶಾಂತಾಮಣಿ ರುಕ್ಮಿಣಿ ಘನಗುಣ ಸಂಭೈರ ಭೂಷಾಮಣಿಗೆ ರುಕ್ಮಿಣಿ ಘನಗುಣ ಸಂಭೈರ ಭೂಷಾಮಣಿಗೆ ಯಶಾಂತಾಮಣಿ ರುಕ್ಮಿಣಿ ಘನಗುಣ ಸಂಭೈರ ಭೂಷಾಮಣಿಗೆ ಶ್ರೇಯೋ ದೇವಶಿಖಾಮಣಿ ಇಷತುರೋ ಗೋಪಾಲ ಚೂಡಾಮಣಿಗೆ ಶ್ರೇಯೋ ದೇವಶಿಖಾಮಣಿ ಇಷತುರೋ ಗೋಪಾಲ ಚೂಡಾಮಣಿಗೆ ಗೋಪಾಲ ಚೂಡಾಮಣಿ ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರು ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರು ಕೃಷ್ಣೋ ರಕ್ಷತು ನೋ ಕೃಷ್ಣೇನಾಮರತಂತ್ರವೋ ವಿನಿಹತಃ ವಿನಿಹತಃ ತತ್ರವೋ ವಿನಿಹತಃ ತತ್ರವೋ ವಿನಿಹತಃ ಅಮರತಂತ್ರವೋ ವಿನಿಹತಃ ಕೃಷ್ಣೇನ ಅಮರತಂತ್ರವೋ ವಿನಿಹತಃ ಕೃಷ್ಣಾಯ ತುಭ್ಯೋ ನಮಃ ತುಭ್ಯೋ ನಮಃ ಕೃಷ್ಣಾಯ ತುಭ್ಯೋ ನಮಃ ಕೃಷ್ಣಾಯ ತುಭ್ಯೋ ನಮಃ Krishna Deva Tamukti Tau Jagadi Tau Krishna Deva Tamukti Tau Krishna Deva Tamukti Tau Jagadi Tau Krishna Deva Krishna Krishna Rakshatuno Jagatraya Guru Jihve Kirtaya Keshavo Murari Bho Seto Bhaja Sridharam Krishna Jihve Kirtaya Keshavam Murari Bho Seto Bhaja Sridharam Panidvandva Samarchaya Achyuta Kata Shrotra Dvaya Samshunu Namah Adho Kajam jihve ketavam kirtaya. Muraripum cheto bhaja sridharam panitvelda tabhasaya. Srotratvaya achyuta kata shrunu. Lotanadvaya krishna ulokaya. Angri yugma hare ralayam gacche. Jigra trana mukunda pada tulasi. Jigra mukunda pada tulasi grana. Murthan nama agotajam. Manaku kurani palve jai sudhunu palnuge kanu konani kanu leye le yenaga manaku kurani palve jai sudhunu palnuge kanu konani kanu leye le kanu leye vari vaade kaanti nigeena sri hari ni kadu kona ni degameyede ni degameyede karatija malle tulasi viruvadi paarijata ko karatija malle tulasi viruvadi paarijata ko మాలిమిని త్యాగరాజు రామమూర్తిని మాలిమిని త్యాగరాజు మాలిపిల్లి త్యాగరాజు రామమూర్తి లాలిల్సి పొగడని నాలికే నాలికే సూత్ర మాలికే